ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇಂದ ಸಬ್ಸಿಡಿ ದೊರೀತಾ ಇದ್ರೆ ಅದನ್ನ ನಾವೇನ್ ಮಾಡ್ತಾ ಇದ್ವಿ, ಎಲ್ಲಾರ್ಗು ನಮ್ ಜೊತೆಗೆ ಇನ್ನುಳಿದ ರೈತರಿಗೂ ಸಹಕಾರ ಆಗ್ಲಿ ಅಂತ ಅನ್ಬಿಟ್ಟು ಅಲ್ಲಿ ಉಯ್ಯಂಬಳಿ ಹೋಬಳಿ ಅಂತ ಅನ್ಬಿಟ್ಟು ಒಂದು ಹೋಬಳಿಗಿದ್ದ ಒಂದು ಶೀಫ್ ಸೊಸೈಟಿ ಮಾಡ್ಕೊಂಡಿದ್ವಿ. ಸೊಸೈಟಿ ಅಂತ ಅಂದ್ರೆ ಸಹಕಾರ ಸಂಘ. ಆ ಸಹಕಾರ ಸಂಘದ ಮೂಲಕ ಎಲ್ಕ ತಿಳುವಳಿಕೆ ಕೊಡ್ತಾ ಪ್ರತಿಯೊಬ್ಬರಿಗೂ ಕುರಿ ಸಾಕೋಕೆ ಈ ತರ ಮಾಡಬಹುದು ಅಂತ ಅನ್ಬಿಟ್ಟು ಅದರಲ್ಲಿ ಹೆಚ್ಚಿನ ಇಳುವರಿ ತೆಗೆದು ಯಾವ ರೀತಿ ಮಾಡ್ಬೇಕು, ಟೆಕ್ನಾಲಜಿಯಾಗಿ ಯಾವ ರೀತಿ ಮಾಡ್ಬೇಕು ಅಂತ ಅನ್ಬಿಟ್ಟು ಅಧಿಕಾರಿಗಳು ಸಪೋರ್ಟ್ ಎಲ್ಲ ತಗೊಂಡು ಮಿನಿಮಮ್ ಅಂತ ಅಂತಂದ್ರೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳೆಲ್ಲ ಫುಲ್ಲು ನಮ್ಮ ಉಯ್ಯಂಬಳಿ ಹೋಬಳಿ ಬಂದು ಎಲ್ಲ ಟೀಚಿಂಗ್ ಕೊಟ್ಟು. ನೀವು ಚಿಕ್ಕ ವಯಸ್ಸಿಂದ ಕುರಿ ಸಾಕಿದ್ರೆ ನನಗೆ ನೋಡ್ರಿ? ಇಲ್ಲ ಸರ್, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಕ್ತಾ ಇದ್ವಿ. ನಮ್ ತಾತಾರು ಸಾಕ್ತಾ ಇದ್ದಾಗ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಮಾಮೂಲಿ ಮನೇಲಿ ಒಂದು ಎರಡು ಸಾಕ್ತಾ ಇದ್ರು, ತಿರ್ಗಾ ಮೇಕೆಗಳನ್ನೂ ಸಾಕ್ತಾ ಇದ್ರು. ಹಾಗಾಗಿ ಆಗಿಂದ ಎಲ್ಲ ಚೆನ್ನಾಗಿ ಪರಿಚಯ ಇದೆ. ನೀವು SLC ಓದಿದ್ಮೇಲೆ ವ್ಯವಸಾಯಕ್ಕೆ ಬಂದ್ರ? SLC ಓದ್ಮೇಲೆ ವ್ಯವಸಾಯಕ್ಕೆ ಬಂದಿದ್ವಿ. ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆಗೆ? ನಮ್ ತಂದೆಗೆ 4 ಜನ ನಾವು ಮಕ್ಕಳುಗಳು. ನೀವೇ ಮೊದಲನೇವರ? ನಾವೇ ಮೊದಲನೇವರು. ಓಕೆ, ಈಗ ನೀವು ಎಷ್ಟು ಎಕರೆ ಜಮೀನಿನ ಒಡೆಯರು? ಈಗ ಸದ್ಯದಲ್ಲಿ ನಾವು 5 ಎಕರೆ ಜಮೀನು ಒಡೆಯರು. ನೀವು ಎಷ್ಟು ಕುರಿ ಸಾಕಿದ್ರಿ? ನಾವು ಸುಕ್ಕುರಿ ಒಂದು 50 ಸಾಕಿದೀವಿ. ತಳಿ ಯಾವ್ದು ಅಂತ ಕೇಳ್ಬೋದು? ಬಂಡೂರನು ಸಾಕಿದೀವಿ, ರಾಂಬ್ಲೆಟ್ ಸಾಕಿದೀವಿ, ನಾರಿ ಸುವರ್ಣನು ಸಾಕಿದೀವಿ. ಯಾವ್ದು ಹೆಚ್ಚಿಗೆ ಆದಾಯ ಬರ್ತದೆ ಅಂತ ಅನ್ಬಿಟ್ಟು ಅದನ್ನ ಬದಲಾಯಿಸ್ಕೊಂಡು ಹೋಗ್ತಾ ಇದೀವಿ. ಇಷ್ಟೇ ಸೀಮಿತ ಅಂತ ಏನಿಲ್ಲ. ಈ ಬಂಡೂರು ಕುರಿ ಬಗ್ಗೆ ಹೇಳಿ, ಏನು ವಿಶೇಷತೆ ಅದರದ್ದು? ಬಂಡೂರು ಕುರಿ ಅಂತ ಅಂತಂದ್ರೆ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಬಂಡೂರು ಅಂತ ಅನ್ನೋ ಊರಲ್ಲಿ ಇದು ಸುಮಾರು ಗಿಡ್ಡ ತಳಿ. ಎದೆ ಭುಜ ಅಗಲ ಇರ್ತದೆ, ಮತ್ತೆ ಬೆನ್ನು ಎಲ್ಲ ಅಗಲ ಬರುತ್ತದೆ, ಕಾಲುಗಳೆಲ್ಲ ಕುಳ್ಳು ಇರ್ತದೆ. ಇದು ಕೊರಳಮಾಲೆ ಎರಡು ಇರ್ತದೆ, ಬುರುಡೆ ಸಣ್ಣ ಇರ್ತದೆ, ದೇಹ ಗಾತ್ರ ಇರ್ತದ್ರೆ ಅದೇನಂತಂದ್ರೆ ಒಂದು 2 ವರ್ಷಕ್ಕೆ 3 ಮರಿ ಆಗ್ತದ್ರೆ, 8 ತಿಂಗಳಿಗೊಂದ್ಸಾರಿ ಪ್ರೆಗ್ನೆಂಟ್ ಆಗಿ ಮರಿ ಹಾಕೊಳ್ಳೋದು. ಇದರಲ್ಲಿ ಮಾಂಸ ಬಾರಿ ಸ್ಮೂತ್ ಇರ್ತದೆ. ಸ್ಮೂತ್ ಅಂತ ಅಂದ್ರೆ ಒಂದೊಂದು ಲೇಯರ್ಗೂ ಈ ಕೊಬ್ಬಿನಂಶ ಮಿಕ್ಸೆಡ್ ಇರ್ತದೆ. ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಫುಲ್ ಬಿರಿಯಾನಿಗೆ ಯೂಸ್ ಮಾಡ್ತಾರೆ. ಮಾಂಸ ರುಚಿ ಜಾಸ್ತಿ ಬಂಡೂರಲ್ಲಿ. ಬಂಡೂರಲ್ಲಿ ಮಾಂಸನು ರುಚಿ ಜಾಸ್ತಿ, ಜಲ್ದಿ ಕ್ಲೀನ್ ಆಗಿ ಬೆಂದೋಗುತ್ತೆ. ಅಂದ್ರೆ ಈ ರಾಮ್ಬುಲೆಟ್ ಟಗರ ಬಗ್ಗೆ ಹೇಳಿ. ರಾಮ್ಬುಲೆಟ್ ಬಂದು ಹೊರದೇಶದ ತಳಿ, ಅದು ಬಂದು ಅಸ್ಸಾಮಲ್ಲಿ ಬ್ರೀಡ್ ಆಗಿ ಅಸ್ಸಾಮಿಂದ ನಮ್ಗೆ ತಿರುಗಿ ಈಗ ತಮಿಳ್ನಾಡಲ್ಲಿ ಒಂದು ಕೊಡೈಕೆನಲ್ ಅಲ್ಲಿ ಮಣ್ಣವನೂರು ಅಂತ ಅನ್ಬಿಟ್ಟು ಅಲ್ಲಿ ಅಭಿವೃದ್ಧಿ ಇದು ಫಾರಂ ಐತೆ, ರಿಸರ್ಚ್ ಫಾರಂ. ಅದು ಸೆಂಟ್ರಲ್ ಗವರ್ಮೆಂಟ್ ರಿಸರ್ಚ್ ಫಾರಂ. ಅದರಲ್ಲಿ ಅಂತ ಅಂದ್ರೆ ಉಣ್ಣೆ ಪ್ಲಸ್ ಮಾಂಸ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅಂದ್ರೆ 1 ಇಯರ್ ಅಲ್ಲಿ 50-60 ಕೆಜಿ ಹತ್ರವರೆಗೂ ಸಾಗಾಣಿಕೆ ನಾವು ಯಾವ ರೀತಿ ಸಾಗಾಣಿಕೆ ಮಾಡ್ತೀವಿ ಆ ರೀತಿ ಸುಮಾರು ಒಂದು 80-90 ಕೆಜಿ ವರ್ಗುನು ಅದು ಬೆಳವಣಿಗೆ ಬರ್ತದೆ 2 ವರ್ಷದಲ್ಲಿ. ಅದು ಉದ್ದದ ಕೂದಲು ಬರ್ತದೆ. ಆ ಉಣ್ಣೆಗೆ ಯೂಸ್ ಮಾಡ್ತಾರೆ ಅದನ್ನ. ಉಣ್ಣೆಗೆ ಅಂತ ಅಂದ್ರೆ ಈ ನಾಟಿ ಕುರಿನಲ್ಲಿ ಇರ್ತದಲ್ಲ ಉಣ್ಣೆ, ಅದರದ್ದು 10 mm ಮಂದ ಮಂದ ಮಂದ ಅಂತಂದ್ರೆ ಒರಟು ತರ ಬರುತ್ತೆ. ಈ ರಾಮ್ಬ್ಲೆಟ್ ಅಲ್ಲಿ ಫುಲ್ ನೈಸ್ ಬರುತ್ತೆ. ಅದನ್ನ ಶಾಲ್ಗಳು, ಸ್ವೆಟರ್ಗಳು, ಹ್ಯಾಂಡ್ ಕ್ಯಾಪು, ಹ್ಯಾಂಡ್ ಗ್ಲೋವ್ಸ್ಗಳು ಎಲ್ಲ ವೆರೈಟಿ ವೆರೈಟಿ ಉಡುಪುಗಳನ್ನ ತಯಾರಿಸೋಕೆ ಯೂಸ್ ಮಾಡ್ತಾರೆ. ನೀವು ಸಾಕಿದಿರಾ ರಾಮ್ಬ್ಲೆಟ್? ರಾಮ್ಬ್ಲೆಟ್ ಸಾಕಿದ್ವಿ. ನಿಮ್ಮ ಅನುಭವ ಹೇಳಿ, ಹೇಗಿತ್ತು? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ರಾಮ್ಬ್ಲೆಟ್ ರಾಮ್ಬ್ಲೆಟ್ ಕೊಡಕೆನಲ್ಲಿಂದ ತಂದು ರೈತರುಗಳಿಗೆಲ್ಲ ಡೆವಲಪ್ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಬ್ರೀಡಿಂಗ್ ಪ್ರಪೋಸ್ಗೆ ಕೊಡಕೆನಲ್ಲಿಂದ ಎಲ್ಲಾನು ಕುರಿಗಳ ತಂದು ಕೊಡ್ತಾ ಇದ್ದೀವಿ. ಟಗರು ಮತ್ತೆ ಕುರಿ ಎರಡನ, ಟಗರು ಮತ್ತೆ ಹೆಣ್ಣು ಎರಡೂ ತಂದು ಕೊಡ್ತೀವಿ ವಿಶ್ವಾಸವುಳ್ಳ ರೈತರಿಗೆ. ಅವರು ಇಲ್ಲಿ ಕನ್ವರ್ಟ್ ಆಗ್ಲಿ ಅಂತ ಅನ್ಬಿಟ್ಟು ಬ್ರೀಡ್. ಏನ್ ಧಾರಣೆ ಆಗ್ಬಹುದು ಒಂದ್ ಟಗರಿಗೆ? ರಾಂಬ್ಲೆಟ್ ರಾಂಬ್ಲೆಟ್ ಇವತ್ತು ಲೈವ್ ಲೈಟ್ 400 ರೂಪಾಯಿ ಇದೆ. ಲೈವ್ ಲೈಟ್ ಜೀವ ಸಹಿತ ತೂಕ 1 kg ಬಂದು 400 ರೂಪಾಯಿ. ಕುರಿಗೆ ಎಷ್ಟಾಗುತ್ತೆ? ಕುರಿಗೆ ಅಂತಂದ್ರೆ ಅದು ಏನ್ ಸೈಜ್ ಇರ್ತದೆ ಆ ಸೈಜ್ ಅಂದ್ಮೇಲೆ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಫಾರಂ ಇಂದ ನಮ್ಗೆ ರೈತರಿಗೆ ಬ್ರೀಡ್ ಹೆಚ್ಚಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಬಿತ್ತನೆ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ನಮ್ಗೆ ಸಬ್ಸಿಡಿ ರೈಟ್ ನಲ್ಲಿ ಕೊಡ್ತಾರೆ. ಎಷ್ಟ್ರಲ್ಲಿ ಕೊಡ್ತಾರೆ ನಿಮ್ಗೆ? 60% ಹೌದಾ? 40% ಬಿಟ್ಟು ಹಣನ 60% ರೇಟ್ ನಲ್ಲಿ ಕೊಡ್ತಾರೆ. ಅದನ್ನ ನಾವು ನೇರವಾಗಿ ತಂದು ಸಂಘ ಸಂಸ್ಥೆಯಲ್ಲಿ ಯಾರು ಸದಸ್ಯರಾಗಿದ್ದಾರೋ, ಯಾರು ಕುರಿ ಸಾಕಿದಾರೋ ಅಂತವ್ರಿಗೆ ಬ್ರೀಡ್ ಮಾಡ್ಕೊಳ್ಳಿ, ಇದನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಕುರಿ ಯಾರು ಸಾಕಿರ್ತಾರೆ ಅವ್ರಿಗೆಲ್ಲ ಒಂದೊಂದು ಟಗರುಗಳು ಕೊಡುವುದು. ಉಣ್ಣೆ ಕತ್ತರಿಸೋದಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ರಿ ಸರ್? ಈಗ ಉಣ್ಣೆ ಕತ್ತರಿಸಕ್ಕೆ ನಮ್ಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ನವರೇ ಬಂದು ಈಗ ನಮ್ಮ ಊರ್ನಲ್ಲಿ ಹೋದ ತಿಂಗಳು ಒಂದು ಪ್ರೋಗ್ರಾಮ್ನ ಇಟ್ಕೊಂಡು ದೊಡ್ಡದಾಗೆ ಎಲ್ಲಾರನ್ನು ಕರೆಸಿ ಮಿಷಿನ್ಗಳು ತರಿಸಿ, ಹ್ಯಾಂಡ್ ಮಿಷಿನ್ ಮತ್ತೆ ನೇತಾಕೊಳ್ಳೋದು ಮಿಷಿನ್ ಅವೆಲ್ಲ ತರಿಸಿ ಎಲ್ಲರಿಗೂ ಸುಮಾರು ಒಂದು 50 ಜನಕ್ಕೆ ಟ್ರೈನಿಂಗ್ ಕೊಡ್ಸಿದೀನಿ. ಅಲ್ಲ ಟ್ರೈನಿಂಗ್ ಸರಿ, ಯಾವ ತರಹ ಉಣ್ಣೆನ ತೆಗಿತೀರಿ ಅಂತ? ಕುರಿಯಿಂದ ಕುರಿಯಿಂದ ಮಿಷಿನ್ ಅಲ್ಲಿ ತೆಗಿತೀವಿ. ಮಿಷಿನ್ ಇದೆ. ಅದರ ತರಬೇತಿ ಕೊಡಿಸಿದಿರಿ? ಅದರ ತರಬೇತಿನೂ ಕೊಡಿಸಿದೀವಿ. ಅದರಿಂದ ಉಪಯೋಗ ಆಗುದನ್ನು ಎಲ್ಲಾ ಟೀಚ್ ಮಾಡಿದ್ವಿ. ಮುಂಚೆ ಎಲ್ಲ ಕತ್ರಿನಲ್ಲಿ ಬಳಸಿ ತೆಗಿತಾ ಇದ್ರಲ್ಲ, ಇದು ಸೀಸರ್ ಬದ್ಬಿಡುತ್ತಲ್ಲ ಕಬ್ಬಣದ್ದು, ಆತರ ಸೀಸರ್ ಅಲ್ಲಿ ಕೆಳಕಿಡಿಕೊಂಡು ಇದು ಮಾಡ್ತಿದ್ರು. ಅಂದ್ರೆ ಒಂದು ಕುರಿನ ಉಣ್ಣೆನೆಲ್ಲ ಕಟ್ ಮಾಡ್ಬೇಕು ಅಂತ ಅಂತಂದ್ರೆ 10-15 ನಿಮಿಷ ಕಾಲಗಂಟೆ ತಗೋತಾ ಇದ್ರು. ಇದೇನಿಲ್ಲ, 5 ನಿಮಿಷದೊಳಗಡೆ ಕ್ಲೀನ್. ಹೌದಾ? 5 ನಿಮಿಷ ಅಷ್ಟೇ ಸಾಕು. ಈಗ ರಾಮ್ ಬುಲೆಟ್ ಹಾಕಿದ್ರೆ ನಿಮ್ಗೆ ಉಣ್ಣೆನೂ ಸಿಗುತ್ತೆ, ಮಾಂಸನೂ ಸಿಗುತ್ತೆ. ಮಾಂಸನೂ ಚೆನ್ನಾಗಿದೆ ಉಣ್ಣೆ. 1 ವರ್ಷದಲ್ಲಿ 2 ಸರಿ ತೆಗಿಬಹುದಾ ಉಣ್ಣೆನ? ವರ್ಷಕ್ಕೊಂದ್ಸರಿ. ಯಾವ ಕಾಲದಲ್ಲಿ ತೆಗಿತೀರಿ? ಮಾಮೂಲಿ ಈಗ ಡಿಸೆಂಬರ್ ಲಾಸ್ಟ್ ಅಲ್ಲಿ, ಜನವರಿ ಡಿಸೆಂಬರ್ ಲಾಸ್ಟ್ ಜನವರಿ ಚಳಿ ಇರ್ತದಲ್ಲ. ಕುರಿಯಿಂದ ಎಷ್ಟು ಉಣ್ಣೆ ಸಿಗ್ಬಹುದು? 2 ಕೆಜಿಯಿಂದ ಸ್ಟಾರ್ಟ್ ಆದ್ರೆ 3-4 ಕೆಜಿ ವರ್ಗೂ ಸಿಗ್ತದ್ರೆ. ಏನ್ ಧಾರಣೆ ಇದೆ? ಸುಮಾರು ಒಂದು ಇಲ್ಲಿ ಏನು ಎಲ್ಲ ಮಿಕ್ಸ್ಡ್ ಇರ್ತದಲ್ಲ, 40 ರೂಪಾಯಿ ನಾಗ್ ತಗೋತಾರೆ ಕೆಜಿ. ಅದ್ರಲ್ಲಿ ನಾವು ಇಲ್ಲೇ ಒಂದು ಕೋಡಳಿ ಹೋಬಳಿಲಿ ಒಂದು ಚರಕ ಮಾಡ್ಕೊಂಡಿದೀವಿ. ಆ ಚರಕಕ್ಕೆ ಉರಿ ಮಾಡ್ಕೊಡಕ್ಕೆ ಚಳಕೆರೆಯಿಂದ ಉರಿ ತಂದು ಇದು ಮಾಡ್ತಾರೆ. ಈ ಉಣ್ಣೆನೆಲ್ಲ ತಗೊಂಡೋಗಿ ಅಲ್ಲಿ ಚಳಕೆರೆಯಲ್ಲಿ ಉರಿ ಮಾಡಿಸ್ಬಿಟ್ಟು ಇಲ್ಲಿ ತಗೊಬಂದು ಇಲ್ಲೆಲ್ಲ ಒಂದು ಶಾಲ್ಗಳ್ನ ಇದು ಮತ್ತೆ ಬೆಡ್ಶೀಟ್ ಅಂತಾರಲ್ಲ ಸರ್, ಕಂಬಳಿ ನೇಯ್ದು ಅವೆಲ್ಲ ಇಲ್ಲೇ ನಾವು ಕ್ವಾಡ್ಸಿವನಳ್ಳಿ ಅಂತ ಅಂದ್ಬಿಟ್ಟು ಒಂದು ಗ್ರಾಮದಲ್ಲಿ ಚರಕ ಇಟ್ಕೊಂಡು ಎಲ್ಲಾನು ರೆಡಿ ಮಾಡಿಸ್ತಾ ಇದ್ದೀವಿ. ಪರವಾಗಿಲ್ಲ. ಇನ್ನು ನಾರಿ ಸುವರ್ಣದ ಬಗ್ಗೆ ಹೇಳಿ. ನಾರಿ ಸುವರ್ಣ ಅಂತಂದ್ರೆ ಇದು ನಮ್ಮ ಜಯಚಂದ್ರ ಅವರು ಇತರಿಂದ ತಂದು ಶಿರಾದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿದ್ರು. ತುಮಕೂರು ಶಿರಾ ತಾಲೂಕಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಆ ಶಿರಾ ತಾಲೂಕಿಂದ ನಾವೆಲ್ಲ ಬೇರೆ ಬೇರೆ ರೈತರಿಗೆ ಗೌರ್ಮೆಂಟ್ ಕಡೆಯಿಂದ ಬಿತ್ತನೆ ತಳಿ ಅಂದ್ರೆ ಗಂಡು ಮರಿನ ಗೌರ್ಮೆಂಟ್ ಇಂದ ಸಬ್ಸಿಡಿ ರೂಪದಲ್ಲಿ ಎಲ್ಲ ಹೊರಗಡೆ ಕೊಡಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡಿ ನಮ್ಮ ರಾಮನಗರ ಡಿಸ್ಟಿಕ್ ಅಲ್ಲಿ ಸುಮಾರು 50 ರೈತರಿಗೆ ಎಲ್ಲ ಕೊಟ್ವಿ. ಅದರಿಂದಾನು ಒಳ್ಳೆ ಮರಿಗಳು ಬರ್ತಾ ಇದಾವೆ. ನಾರಿ ಸುವರ್ಣ ಅಂತ ಅಂತಂದ್ರೆ ಅದು ಒಂದ್ ಸಾರಿಗೆ 2-3 ಮಿನಿಮಮ್ ಅಂದ್ರೆ 2 ಮರಿ ಹಾಕುತ್ತೆ ನಾರಿ ಸುವರ್ಣ. 3 ಆಗ್ತವೆ 4 ಆಗ್ತವೆ. ಈಗ ಅಲ್ಲಿ ಎಂಬಳಿ ಹೋಬಳಿಲಿ ನಾರಿ ಸುವರ್ಣನೆ 250-300 ಕುರಿ ಹೆಣ್ಣು 300 ಕುರಿಗಳು ಸಾಕಿ ಈಗ ಅಲ್ಲಿ ನಾರಿ ಸುವರ್ಣ ಬ್ರೀಡ್ ಇಂದ ಮರಿಗಳು ತಕೊಂಡು ಸೇಲ್ ಮಾಡ್ತಾವ್ರೆ ಹಾಲಿ. ಏನ್ ವಿಶೇಷ ಈ ತಳಿದು? ಅದೇ ಒಂದು ಮರಿ ಜಾಸ್ತಿ ಹಾಕತ್ತೆ, ಮಾಂಸ ಚೆನ್ನಾಗಿರ್ತದ್ರೆ ಮತ್ತೆ ಉಣ್ಣೆ ಉಣ್ಣೆನೂ ಸಿಗುತ್ತೆ. ಹೌದಾ? ಉಣ್ಣೆನೂ ಸಿಗುತ್ತೆ, ಮಾಂಸನೂ ಸಿಗುತ್ತೆ, ಮರಿಗಳೂ ರೈತ ಆರ್ಥಿಕವಾಗಿ ಮುಂದೆ ಬರ್ಬೋದು. ಇದರಿಂದ ಈ ನಾವು ನಾಟಿ ಪದ್ಧತಿ ಕುರಿ ಸಾಕ್ತಾ ಇದೀವಲ್ಲ, ಈ ಊರ್ನಲ್ಲಿ ಇರುವಲ್ಲ ಏನು 8 ತಿಂಗಳಿಗೊಂದು 2 ವರ್ಷಕ್ಕೆ 3 ಮರಿ ಆಗ್ತವೆ. ಇದು ನಾರಿ ಸುವರ್ಣ 6 ಮರಿ ಹಾಕುತ್ತೆ ಮಿನಿಮಮ್ ಅಂತಂದ್ರೆ ಕೆಲವು 3-3 ಆಗ್ತವೆ. ಏನ್ ಧಾರಣೆ ನಾರಿ ಸುವರ್ಣಕ್ಕೆ? ನಾರಿ ಸುವರ್ಣ ಇವತ್ತು ಹೆಣ್ಣು ಬಂದು 1 ಇಯರ್ದು ಅಂದ್ರೆ ಪ್ರೌಢಾವಸ್ಥೆಗೆ ತಲುಪುವಂತಿರುವ ಹೆಣ್ಣ 20,000 ರೂಪಾಯಿ ಕೊಡ್ತಾ ಇದಾರೆ. ಬಿತ್ತನೆಗೆ ಆಗುವಂತ ಗಂಡು ಅದನ್ನು ಅದೇ ರೈಟ್ಗೆ ಅಂದ್ರೆ ಈಗ 30 ಕೆಜಿ ಬಂದಿರೋದೇನ್ ಮಾಡ್ತೀವಿ ಲೈವ್ ಲೈಟ್ ಅಲ್ಲಿ ಕೆಜಿ 400 ರೂಪಾಯಿ ನಂಗೆ ಹಾಲಿ ಕೊಡ್ತೀವಿ. ಈಗ ಹಾಲಿ ಪ್ರೆಸೆಂಟ್ ನಡೀತಾ ಇದೆ. ನಾಗೇಗೌಡರು ಈಗ 3 ತಳಿ ನೀವು ಸಾಕಿದಿರಿ? ಹೌದು ಅಲ್ವೇ? ರಾಮ್ ಬುಲೆಟ್ ಸಾಕಿದಿರಿ, ಬಂಡೂರ್ ಸಾಕಿದಿರಿ, ನಾರಿ ಸುವರ್ಣ ಸಾಕಿದಿರಿ. ನಾರಿ ಸುವರ್ಣ ಈಗ ಡಾರ್ಫರ್ ಅದನ್ನು ನಡೀತಾ ಇದೆ. ಅಲ್ಲಿಂದ ಬೋಯರ್ ಮೇಕೆ ಈ ಹಾಲನ್ ತಳಿಗಳು ಜಮುನಾಪಾರಿ ಸರ್ಪ್ರೈಸ್ ಅಂದ್ಬಿಟ್ಟು ಅದು ಅವು ಎಲ್ಲಾನು ಬೇರೆ ನಮ್ಮ ಪಕ್ಕದ ರೈತರ ಜೊತೆಲಿ ಇದು ಮಾಡ್ಕೊಂಡು ಎಲ್ಲಾನು ಸಾಕಿಸ್ತಾ ಇದೀವಿ. ನೀವು ಒಂದು ಸಂಘ ಮಾಡ್ಕೊಂಡ್ರಿ ಅಲ್ವೇ? ಹೌದು. ಕುರಿ ಮತ್ತೆ ಮೇಕೆ ಸಾಕಾಣಿಕೆದಾರರ ಸಹಕಾರಿ ಸಂಘ. ಸಹಕಾರಿ ಸಂಘ ಯಾವಾಗ ಮಾಡ್ಕೊಂಡ್ರಿ ಇದನ್ನ? ನಾವು 4-5 ವರ್ಷ ಆಯ್ತು. ಇನ್ನು ಒಂದು ಮಾಡಿ ಜಿಲ್ಲಾ ಸೊಸೈಟಿ ಮಾಡಿ 10 ವರ್ಷ ಆಯ್ತು. ಎಷ್ಟು ಜನ ಸೇರ್ಕೊಂಡಿದ್ದೀರಿ ನೀವು? ಕುರಿ ಸೊಸೈಟಿಲಿ ಸುಮಾರು 1,500 ಜನ ಮೆಂಬರ್ ಇದೀವಿ. ಹೋಬಳಿ ವಯಸ್ಸು ಒಂದು ನಮ್ಮ ಕನಕಪುರ ತಾಲೂಕಲ್ಲಿ 4-5 ಸಹಕಾರಿ ಸಂಘಗಳು ಹೋಬಳಿವು. ಎಲ್ಲಾ ಪ್ರತಿಯೊಂದು ಸಹಕಾರಿ ಸಂಘದಲ್ಲೂ 100-150 ಜನ ಮೆಂಬರ್ಶಿಪ್ ಇದ್ದಾರೆ. ಕನಕಪುರದಲ್ಲಿ ಒಂದು FPO ಮಾಡಿದೀವಿ. FPO ಬಗ್ಗೆ ಹೇಳಿ. ಈಗ ಹೆಂಗಿದ್ರು ಒಂದು ಸಂಘ ಅಂತ ಇತ್ತು ನಿಮ್ದು ಅಲ್ವಾ? FPO ಯಾಕೆ ಮಾಡ್ಕೊಂಡ್ರಿ? FPO ಅಂತ ಅಂದ್ರೆ ಕುರಿ ಮೇಕೆ ಸಹಕಾರ ಸಂಘ ಅಂತ ಅನ್ನೋದು ಈಗ ನಮ್ಮ ಕರ್ನಾಟಕ ಉಣ್ಣೆ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅದರಿಂದ ಏನು ಒಂದು ಅಲ್ಪ ಸ್ವಲ್ಪ ಡೆವಲಪಿಂಗ್ಗೆ ಒಂದ್ ಸ್ವಲ್ಪ ಅನುದಾನ ಮತ್ತೆ ಸಣ್ಣ ರೈತರಿಗೆ ಒಂದ್ ಸ್ವಲ್ಪ ಸಬ್ಸಿಡಿ ರೂಪದಲ್ಲಿ ಅಮೌಂಟ್ ಒದಗಿಸಿ ಅವನ್ನ ಡೆವಲಪ್ ಮಾಡೋಕೆ ಆ ಥರದ್ದೆಲ್ಲ ದೊರೀತಾ ಇತ್ತು. ಬರೀ ಕುರಿ ಮತ್ತೆ ಉಣ್ಣೆ ಮತ್ತೆ ಕುರಿ ಅಭಿವೃದ್ಧಿ ಇವಿಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಸಹಕಾರ ಸಂಘಗಳಲ್ಲಿ. ಔಷಧಿಗಳು ಬೇಕು ಅಂತಂದರೆ ನಮ್ಮ ಸ್ಥಳೀಯ ವೆಟರಿನರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ನೀವು ತೋರಿಸಿ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದೂ ಪಶುವೈದ್ಯಾಧಿಕಾರಿಗಳಿಗೆ ರೆಫರ್ ಮಾಡ್ತಾ ಇದ್ರು ನಮ್ಮನ್ನ. ಅವ್ರ ಮುಖಾಂತರ ಇವೆಲ್ಲ ಬರೀ ಕುರಿಗೆ ಸೀಮಿತ ಆಯ್ತು. ಏನೋ ಸಹಕಾರ ಸಂಘಗಳು ಈ ತಳಿ ನೋಡೋದು, ತಳಿ ಬೆಳೆಸೋದು, ಮತ್ತೆ ಕುರಿ ಸಾಕೋದು, ಕುರಿ ಬೆಳೆಸೋದು, ಕುರಿ ಸತ್ತೋದ್ರೆ ಅವ್ರಿಗೆ ಪರಿಹಾರ ಕೊಡಿಸೋದು, ಕುರಿಗ ಔಷಧಿಗಳದು, ಬರೀ ಇದೇ ಟೀಚಿಂಗು ಎಲ್ಲ ಬರೀ ಇದೇ ಆಯ್ತು. ಈ ರೈತನಿಗೆ ಕುರಿ ಮಾರ್ಕೆಟಿಂಗ್ ಬೇಕಾಗಿತ್ತು. ಕುರಿ ಏನೋ ಸಾಕ್ತಿದ್ದೀವಿ, ಈ ಕುರಿ ಸಾಕದ್ದ ನಾವು ಮಾರ್ಬೇಕಾದ್ರೆ ಮಾರ್ಕೆಟಿಂಗ್ ಬೇಕಾಗ, ಈ ಮಾರ್ಕೆಟಿಂಗ್ ಬೇಕಾದಾಗ ಒಂದ್ ಸ್ವಲ್ಪ ಎಲ್ಲ ಮಧ್ಯರ್ಥ ಸಂತೆಗಳು ಸಂತೆಗಳಲ್ಲಿ ತಗೋಗ್ ಮಾರಿದಾಗ ಬರೀ ಇಲ್ಲೇ ಸ್ಥಳೀಯಕರಿಗೆ ಓಡಾಡ್ತಾ ಇತ್ತು. ಏನು ಈ ವ್ಯಾಪಾರ ಈ ಸ್ಥಳೀಯಕರಿಗೆ ಮಾತ್ರ, ಇಲ್ಲಿಂದ ತಗೋಗ್ಬೋದು ಇನ್ನೊಂದು ತಾಲೂಕಲ್ಲಿ ಅಷ್ಟೇ, ಒಂದು ತಾಲೂಕು ಸೀಮಿತ ಆಯ್ತು. ಇದನ್ನ ಹೆಚ್ಚಿನಾಗೆ ನಾವು ಎಲ್ಲಿ ಹೊರಗಡೆ ಮಾಂಸ ಸಾಗಾಣಿಕೆ ಮಾಡ್ಬೇಕಾದ್ರೆ, ಮಾಂಸ ಕಟಿಂಗ್ ಮಾಡ್ಬೇಕಾದ್ರೆ, ನಾವು ಬೆಳೆದಂತ ಕುರಿ ಮಾಂಸನ ಎಲ್ಲಿ ಮಾರಾಟ ಮಾಡುದು ಅಂತ ಅನ್ನೋದು ಯೋಚನೆ ಬಂದಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆಲಿ ನಮ್ಮ ಜಿಲ್ಲಾ ಅನುಷ್ಠಾನ ಅಧಿಕಾರಿಗಳ ಜೊತೆಲಿ ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಸಲಹೆ ತಗೊಂಡಾಗ ಒಂದು ಡಿಸ್ಟಿಕ್ಗೆ ಒಂದು ಎರಡು FEO ರೈತ ಉತ್ಪಾದಕ ಕಂಪನಿ ಅಂತ ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರ ಸಲಹೆ ಮೇರೆಗೆ ನಾವೇನ್ ಮಾಡಿದ್ವಿ, ಅದನ್ನ ಒಂದು FEO ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾರು ಎಲ್ಲಾ ಸಂಘಗಳದವರು ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಒಳ್ಳೊಳ್ಳೆ ರೈತರುಗಳು ಇರುವಂತವ್ರನ್ನೆಲ್ಲಾರನ್ನು ಆಯ್ಕೆ ಮಾಡಿಕೊಂಡು ಒಂದು FEO ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ವಿಕಾಸನ ಸಂಸ್ಥೆಯವರ ಸಹಯೋಗದಲ್ಲಿ ಅವ್ರಿಗೆ ರೆಫರ್ ಮಾಡಿದ್ರು. ಅವರು ನಮಗೆ ಬಂದು ಮಾರ್ಗದರ್ಶನ ನೀಡಿ ನೀವು ಈ ತರ ಮಾಡಿದ್ರೆ ಈ ತರ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ತಿಳುವಳಿಕೆ ಕೊಟ್ಟು ನಮಗೆ ಈ FEO ಮಾಡಿದ್ರಿಂದ ಬಿಸ್ನೆಸ್ಗೆ ಅಂದ್ರೆ ನಿಮಗೆ ನಬಾರ್ಡ್ ಇಂದ ಏನಾದ್ರೂ ನೆರವು ಸಿಕ್ಕಿದ್ಯಾ FEO ಮಾಡಿದ್ರಿಂದ ನಿಮಗೆ? ನಮಗೆ ನಬಾರ್ಡ್ ಇಂದ ಎಲ್ಲಾರು ಬಂದಿದ್ರು, ಇನ್ನೂ ಅನುದಾನ ಕೊಡ್ತೀವಿ ಅಂತ ಹೇಳವ್ರೆ, ಇನ್ನೂ ದೊರಕಿಲ್ಲ. ಮತ್ತೆ ಹಾಗೇನೆ ನಮ್ಮ ಶೇರ್ ಅಮೌಂಟ್ ರೈತರಿಂದ ಶೇರ್ ಅಮೌಂಟ್ ಏನಿದತ್ತು ಅದರಿಂದನೇ ನಾವು ಒಂದ್ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಜನ ಇದ್ದೀರಿ ಶೇರ್ದಾರರು? ಶೇರ್ದಾರರು 1580 ಜನ ಇದ್ವಿ FIUನಲ್ಲಿ. ಅಧ್ಯಕ್ಷರು? ಅಧ್ಯಕ್ಷರು TP ಪುಟ್ಟರಾಜು ಅಂತ ಅಂದ್ಬಿಟ್ಟು ರಿಟೈರ್ಡ್ ಪ್ರೊಫೆಸರ್ ಅವರು. ನೀವು ನಿರ್ದೇಶಕರ? ನಾವು ನಿರ್ದೇಶಕರು. ನಿಮ್ ತರ ಎಷ್ಟು ಜನ ನಿರ್ದೇಶಕರು ಇದ್ದಾರೆ? 15 ಜನ ನಿರ್ದೇಶಕರಿದ್ದಾರೆ ಕ್ಯಾಟಗರಿ ಮೇಲೆ ಎಲ್ಲ. ಸರಿ, ಎಲ್ಲಾ ಕಡೆಯಿಂದಲೂ ಇದ್ದೀರಾ? ಎಲ್ಲಾ ಕಡೆಯಿಂದನು ನಾವು 15 ಜನ, ನಾಮ ನಿರ್ದೇಶನ ಒಬ್ರು, ಒಟ್ಟು 16 ಜನ. ಯಾವ ತರ ರಚನೆ ಮಾಡ್ಕೊಂಡ್ರಿ FPO ಹೇಳಿ? ಈ ವಿಕಾಸನ ಸಂಸ್ಥೆಯವರು ನಮ್ಗೆ ಮಾರ್ಗದರ್ಶನದ ಮೇಲೆ ಎಲ್ಲಾ ಊರ್ನಲ್ಲೂ ಎಲ್ಲಾ ರೈತರುಗಳು FIC ಗ್ರೂಪ್ ಅಂತ ಮಾಡಿ ಅವ್ರಿಗೆ ತಿಳುವಳಿಕೆ ಕೊಟ್ಟು, ಅಂದ್ರೆ ರೈತಾಸಕ್ತಿ ಗುಂಪುಗಳು, ರೈತಾಸಕ್ತಿ ಗುಂಪುಗಳು, ಸ್ತ್ರೀ ಶಕ್ತಿಗಳ ಗುಂಪು ಯಾವ ರೀತಿ ಇದ್ದು ಇದನ್ನ ನಾವು ರೈತಾಸಕ್ತಿ ಗುಂಪು ಅಂತ ಅಂದ್ಬಿಟ್ಟು ಫಾರ್ಮರ್ಸ್ ಡೆವಲಪ್ ಆಗಿರುವಂತ ತಿಳುವಳಿಕೆ ಇರುವಂತ ರೈತರುಗಳನ್ನೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು 20 ಜನ FIC ಗ್ರೂಪ್ ಅಂತ ಅಂದ್ಬಿಟ್ಟು ಮಾಡಿ ಅದರಲ್ಲಿ ಒಬ್ಬನ್ನ ಲೀಡರ್ ಮಾಡ್ತೀವಿ. ಲೀಡರ್ಗೆ ಎಲ್ಲ ತಿಳುವಳಿಕೆ ಹೇಳಿ ನೀನ್ ಈ ತರ ಮಾಡ್ಬೋದು ಈ ತರ ಮಾಡ್ಬೋದು ಅಂತ ಅಂದ್ಬಿಟ್ಟು ರೈತರಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಆ ತರ ಮಾಡಿ ಎಲ್ಲ ಪ್ರತಿಯೊಂದು ಊರಲ್ಲೂ ಸ್ವಲ್ಪ ತಿಳುವಳಿಕೆ ಹೇಳಿ ಈ ತರ ಮಾಡಿದ್ರೆ ಈ ತರ ಆಯ್ತದೆ ಅಂತ ಅಂದ್ಬಿಟ್ಟು ಮೆಂಬರ್ಸ್ ನ ಕಲೆಕ್ಟ್ ಮಾಡಿದ್ರಿ. ಯಾವಾಗ ನೋಂದಣಿ ಮಾಡಿದ್ರಿ? 2020-21 ನೋಂದಣಿ ಮಾಡಿದ್ದು. 2020-21 2020-21 ಎಲ್ಲಿ ಕಚೇರಿ ಎಲ್ಲಿದೆ ನಿಮ್ದು ರೈತ ಉತ್ಪಾದಕ ಸಂಸ್ಥೆ? ಕಚೇರಿ ಕನಕಪುರ ಟೌನ್ ಅಲ್ಲಿ ಮುನ್ಸಿಪಲ್ ಫೀಲ್ಡ್ ಪಕ್ಕ ಐತೆ. ಏನ್ ಮಾಡಿದ್ರಿ ಆಫೀಸ್ ಅಂತಂದ್ರೆ? ಆಫೀಸು ಅಂತಂದ್ರೆ ಮೊದ್ಲು ನಾವು ಒಂದ್ ಸ್ವಲ್ಪ ಎಲ್ಲ ವ್ಯವಹಾರ ನಡೆಸಕ್ಕೆ ಮಾಡೋಕೆ ಒಂದು ಬಾಡಿಗೆ ತಗೊಂಡಿದ್ವಿ, ಮತ್ತೆ ಖಾಲಿ ಸೈಟ್ ಅಲ್ಲಿ ಮಾಡ್ಕೊಂಡು ನಾವು ನಮ್ದೇ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಅದನ್ನ ಮಳಿಗೆಗಳು ಮಾಡ್ಕೊಂಡಿದ್ವಿ. 5 ಮಳಿಗೆಗಳು ಮಾಡ್ಕೊಂಡಿದ್ವಿ. ಮಳಿಗೆನ ಬಾಡಿಗೆ ಕೊಟ್ಕೊಂಡಿದ್ರಾ? ಇಲ್ಲ, ಬೆಳಗ್ಗೆಗಳೆಲ್ಲ ನಾವೇ ಯೂಸ್ ಮಾಡ್ತಾ ಇದ್ವಿ. ಏನಕ್ಕೆ ಬಳಸ್ತೀರಿ? ಮಾಮೂಲಿ ಒಂದ್ ಮಳಿಗೆ ಹಾಲಿಗೆ, ಒಂದ್ ಮಳಿಗೆ ತೆಂಗಿನಕಾಯಿ, ಒಂದ್ ಮಳಿಗೆ ಹಸುಗಳದು, ಮತ್ತೆ ಕುರಿಗಳದಕ್ಕೆ ಫೀಡ್ಸ್, ಮತ್ತೆ ಕೃಷಿಗೆ ಸಂಬಂಧಿಸಿದಂತ ಸಲಕರಣೆಗಳು, ಟಾರ್ಪಲಿನ್ಗೆ ಅವಕೆ ಇವಕೆ ಎಲ್ಲ ಪ್ರತಿಯೊಂದು ವ್ಯವಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದೊಂದು ಫಾರ್ಟ್ ಒಂದೊಂದು 10x15 ಈ ತರದ ಮಳಿಗೆಗಳು ಮಾಡಿಕೊಂಡು ಎಲ್ಲಾನು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಕುರಿಗೆ ಸಂಬಂಧಪಟ್ಟಿದ್ದಲ್ದಲೇ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದನ್ನು ಕೂಡ ತಾವು ಮಾಡ್ತಾ ಇದ್ದೀರಿ, ಅದರಲ್ಲಿ ಮಳಿಗೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ. ರೈತ ಉತ್ಪಾದಕ ಕಂಪನಿ ಅಂತಂದ್ಮೇಲೆ ಗ್ರಾಹಕ ಮತ್ತೆ ಉತ್ಪಾದಕ ಬೇಕಲ್ರ, ಈ ಉತ್ಪಾದಕನಿಗೆ ಏನ್ ಮಾಡ್ದೇವು, ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಹಕರಿಗೆ ಅಲ್ಲಿವ್ರನ್ನೇ ಮೆಂಬರ್ಸ್ಗಳು ಮತ್ತೆ ಬೇರೆ ಎಫ್ ಇಗಳು ಬೇರೆ ತಾಲೂಕಿನಲ್ಲಿ ಬೇರೆ ಡಿಸ್ಟಿಕ್ನಲ್ಲಿ ಇರೋ ಎಫ್ ಇಗಳನ್ನೆಲ್ಲ ಎಲ್ಲ ಸಂದರ್ಶನ ಮಾಡಿ ಅವರು ಏನ್ ಬೆಳೀತಾರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ನಮ್ಮಲ್ಲಿ ತೆಂಗು ರೇಷ್ಮೆ ಮಾಮೂಲಿ ಮಿನಿಮಮ್ ಅಂತಂದ್ರೆ ತೆಂಗು, ತೆಂಗು ಒಂದು ರೈತರಿಂದ ಪರ್ಚೇಸ್ ಮಾಡೋದು ಮತ್ತೆ ಪೌಡರ್ ಮಾಡೋ ಮಿಷಿನ್ ಮಾಡಿದೀವಿ ಒಬ್ಬ ಸದಸ್ಯರ ಕೈಲಿ, ಅವರು ಬಂಡವಾಳ ಹಾಕಿ ಒಂದ್ ಸ್ವಲ್ಪ ಜಾಸ್ತಿ ಇದ್ರು, ಅವ್ರ ಕೈಲಿ ಪೌಡರ್ ಮಾಡೋ ಮಿಷಿನ್ ಎಲ್ಲ ಮಾಡಿಸಿ. ಯಾವ್ದನ್ನ ಪೌಡರ್ ಮಾಡೋದು? ತೆಂಗಿನಕಾಯಿ, ತೆಂಗಿನಕಾಯಿ ಪೌಡ್ರು, ಎಣ್ಣೆ, ಗಾಣದೆಣ್ಣೆ ಮತ್ತೆ ಹಿಂಡಿ ಇವೆಲ್ಲಾನು ಮಾಮೂಲಿ ಮಾಡ್ತಾ ಇದ್ದೀವಿ. ನಿಮ್ದು ಕುರಿ ಮತ್ತೆ ಮೇಕೆ ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿ, ನೀವು ಮಾಡಿದ್ದು ಮಾರುಕಟ್ಟೆ ಮಾಡೋ ಉದ್ದೇಶದಿಂದ, ಈ ಮಾರುಕಟ್ಟೆ ಮಾಡೋದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ನಿಮ್ ಕಂಪನಿಯಿಂದ? ನಮ್ ಕಂಪನಿಯಿಂದ ಮಾರುಕಟ್ಟೆ ಮಾಡೋಕೆ ಹೊರಗಡೆ ಎಲ್ಲಾರನ್ನು ಎಲ್ಲಾ ಎಫ್ ಇಗಳದ್ದು ಕನೆಕ್ಷನ್ ಮಾಡಿಸಿದೀವಿ. ಆಯ್ತು, ಎಲ್ಲಾರು ಎಲ್ಲಾ ಇವರು ಬಂದು ನಮ್ಮಲ್ಲಿ ಕೆಲವ್ರು ಎಲ್ಲಾರು ಬಂದು ಸುಮಾರು ಒಂದು 1,500 ಜನ ಟ್ರೈನಿಂಗ್ ತಗೊಂಡೋಗಿದ್ದಾರೆ. ಏನ್ ಟ್ರೈನಿಂಗ್? ಮಾಮೂಲಿ ಎಫ್ ಇ ಒ ಬಗ್ಗೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ನಡೆಸಬೇಕು, ಏನೇನು ರೈತರ ಜೊತೆ ಯಾವ ರೀತಿ ನೀವು ಹೊಂದಾಣಿಕೆ ಇರಬೇಕು, ರೈತರಿಗೆ ಯಾವ ರೀತಿ ನೀವು ಸಹಕಾರ ಕೊಡಬೇಕು, ರೈತರಿಂದ ನೀವೇನು ಅಪೇಕ್ಷೆ ಮಾಡ್ತೀರಿ, ರೈತರಿಗೆ ನೀವೇನು ಉತ್ತೇಜನ ಮಾಡ್ಕೊಡ್ತೀರಿ, ಎಲ್ಲ ಪ್ರತಿಯೊಂದನ್ನು A to Z. ಅಲ್ಲ ಸ್ವಾಮಿ, ನಿಮ್ಮ ಸದಸ್ಯರ ಕುರಿಗಳನ್ನ ಅಥವಾ ಕುರಿ ಮಾಂಸನ ಮಾರಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತ? ಇವಾಗ ನಮ್ಮ ಕುರಿ ಮಾಂಸ ಅಂತಂದ್ರೆ ಇಲ್ಲೇ ಸದ್ಯದಲ್ಲಿ ಈಗ ಬೆಂಗಳೂರು ನಿಯರ್ ಇರೋದ್ರಿಂದ ನಮ್ಗೆ ಏನಾಯ್ತದೆ ಅಂತಂದ್ರೆ ಪ್ರತಿಯೊಂದೂ ಇದ್ದು ಬರ್ತದಲ್ಲ ಬಕ್ರೀದ ಟೈಮ್ನಲ್ಲಿ ಕೆಲವರೆಲ್ಲ ಎಲ್ಲ ಲೈವ್ ಲೈಟ್ ಅಲ್ಲೇ ಮಾಮೂಲಿ ಒಂದೊಂದು ಕುರಿ ತರನೇ ಅಲ್ಲೇ ತಗೊಂಡೋಗಿ ಬೆಂಗಳೂರಲ್ಲೇ ಮಾರಾಟ ಮಾಡ್ಕೊಂಡು ಬರ್ತಾವ್ರೆ. ತಿರ್ಗಾ ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಮದುವೆ ಹಬ್ಬ ಹುಣ್ಣಿಮೆ ಇವಕ್ಕೆಲ್ಲ ಏನಾದ್ರು ಬೇಕಾದಾಗ ಆ ಬೇಕಾದಂತವ್ರಿಗೆ ಏನ್ ಮಾಡ್ತೀವಿ, ತಿರ್ಗಾ ನಾವೇ ಕಟ್ ಮಾಡಿಸಿ ಸಪ್ಲೈನೂ ಮಾಡ್ತೀವಿ. ಏನು ಎಫ್ ಇ ಒ ಕಡೆಯಿಂದ ಈ ಹಬ್ಬಗಳಲ್ಲಿ ಈ ಮದುವೆಗಳಿಗೆ ಅವಕ್ಕೆ ಎಲ್ಲ ಮಾಮೂಲಿ ನಾವು ಚೆನ್ನಾಗಿರೋದ ಕ್ವಾಲಿಟಿ ಇರುವಂತದ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀವಿ ಸಪ್ಲೈ ಮಾಡಿಸ್ಕೊಡ್ತೀವಿ. ಈಗ ಮಾಂಸ ಮಾಡೋರ್ನ ನೋಡಿತರ ಇಲ್ಲೇ ಸಿಗುತ್ತೆ, ನೀವು ಇಲ್ಲೇ ತಗೊಳ್ಳಿ ಉತ್ತಮವಾಗಿರೋ ಮಾಂಸ ಸಿಗುತ್ತೆ ಅಂತ ಅನ್ಬಿಟ್ಟು ಆತರ ಅವ್ರನ್ನ ರೈತರು ಇರ್ಬೋದು ಇಲ್ಲ ಗ್ರಾಹಕರು ಇರ್ಬೋದು ಯಾರು ಇರ್ಬೋದು ಯಾರ ಎನಿ ಒನ್ ಮಾಂಸ ತಿನ್ನೋರು ಯಾರೇ ಬಂದ್ರು ಹೋಟ್ಲ್ನವರೇ ಇರ್ಬೋದು ಎಲ್ಲಾರು ಇದೇ ತರ ಇಲ್ಲೇ ಸಿಗುತ್ತೆ ಮಾಂಸ ಇವ್ರ ಹತ್ರ ಚೆನ್ನಾಗಿರುತ್ತೆ ತಗೊಂಡೋಗಿ ನಮ್ಮ ಸಹಕಾರ ಇರ್ತದೆ. ನೀವು ಏನೇ ಕಂಪ್ಲೇಂಟ್ ರೈತನ ಜೊತೆಲಿ ಯಾವುದೇ ವಿಮರ್ಶೆ ಮಾಡ್ಬೇಕಾಗಿಲ್ಲ, ಇಂಥವ್ರ ಹತ್ರ ಮಾಂಸ ಚೆನ್ನಾಗಿರ್ತದೆ ತಗೊಂಡೋಗಿ ಅಂತ ಅನ್ಬಿಟ್ಟು ಎಲ್ಲ ಮಾಂಸ ಕತ್ತರಿಸೋದಕ್ಕೆ ಅದನ್ನ ಮಾರಾಟ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಇಟ್ಕೊಂಡಿದೀರಾ ಅಥವಾ? ನಾವು ಹಳ್ಳಿಲೇ ಮಾಡಿಸ್ತಾ ಇದೀವಿ, ಹಳ್ಳಿನಲ್ಲೇ ಮಾಡಿಸ್ತಾ ಒಂದು ನಮ್ಮ ಸದಸ್ಯರ ಕೈಲೇನೆ ಅವರೆಲ್ಲ ಕ್ಯಾಂಪ್ ಅವ್ರಿಗೂ ಏನ್ ಆರ್ಡರ್ ಇವಾಗ ನಾವು ಬಂದಾಗ ವಿಷಯ ತಿಳ್ಕೊಂಡು ಆರ್ಡರ್ ತಗೊಳ್ತೀವಿ, ವಾರಕ್ಕೊಂದ್ಸರಿ ಮಾಮೂಲಿ ಅವ್ರ ಕೈಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ. ನಮ್ಮ ಮಳಿಗೆ ತಾವೂನು ತಗೊಂಡ ಮಾಂಸನ ನಮ್ಮ ಮಳಿಗೆ ತಾವೂನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀವಿ. ಅಂದ್ರೆ ನಿಮ್ಮ ರೈತ ಉತ್ಪಾದಕ ಕಂಪನಿ ಕಚೇರಿ ಇದೆಯಲ್ಲ ಅಲ್ಲೂ ಕೂಡ ತಾವು ಮಾಂಸ ಮಾರಾಟ ಮಾಡ್ತೀರಾ? ಮಾಂಸ, ಹಾಲು, ಫೀಡ್ಸ್, ಓಹೋ, ಈ ಮೇಕೆಗಳಿಗೆ ಬೇಕಾಗಿರೋದು, ಪಶುಗಳಿಗೆ ಬೇಕಾಗಿರೋದು, ಈ ಫೀಡ್ಸ್ ಗಳೆಲ್ಲಾನು ಮತ್ತೆ ರೈತ ಬೆಳೆದಂತ ಪಪ್ಪಾಯಿ ಎಲ್ಲ ಏನೇ ತರಕಾರಿ ತಗೊಂಡ್ರು ಮತ್ತೆ ಬಾಳೆಹಣ್ಣುಗಳು ಇವನ್ನೆಲ್ಲ ತಂದ್ರು ಎಲ್ಲಾನು ಇಲ್ಲೇ ಮಳಿಗೆ ಹತ್ರನೇ ಮಾರಾಟ ಮಾಡ್ಕೊಡ್ತಾ ಇದ್ದೀವಿ. ಈಗ ನಿಮ್ಮ ರೈತ ಉತ್ಪಾದಕ ಕಂಪನಿಯಿಂದ ನಿಮ್ ಶೇರ್ದಾರೇನು 1,500 ಜನ ಇದಾರಲ್ಲ, ಅವ್ರಿಗೆ ಏನೇನ್ ಪ್ರಯೋಜನ ಸಿಕ್ಕಿದೆ? ಅವ್ರಿಗೆ ಏನೇ ಬೆಳೆ ಬೆಳೆದ್ರು ಒಂದು ಧೈರ್ಯ ನಮ್ಗೆ ಇಲ್ಲಿ ಎಫ್ ಇ ಒ ಕಡೆಯಿಂದ ಅಂದ್ರೆ ಮಾರಾಟ ಮಾಡಿಸ್ಕೊಡ್ಬೇಕಾದ್ರೆ ಒಳ್ಳೆ ಬೆಲೆ ಯಾರು ಗ್ರಾಹಕರು ಇರ್ತಾರೆ ಅವ್ರಿಗೆ ಒಂದು ಕನೆಕ್ಷನ್ ಮಾಡ್ಕೊಡ್ತೀವಿ, ನೀವು ಈ ರೈಟ್ಗೆ ಮಾಡ್ಕೋಬಹುದು, ನೀವು ಈ ರೈಟ್ಗೆ ನಾವು ಮಧ್ಯವರ್ತಿ ಎಫ್ ಇ ಒ ಏನಂತಂದ್ರೆ ನಮ್ದು ಬ್ರ್ಯಾಂಡ್ ಗ್ಯಾರಂಟಿ, ಇವ್ರ ಕಡೆಯಿಂದ ಹೋದ್ರೆ ನಮ್ಗೆ ಮೋಸ ಇಲ್ಲ ಅಂತ ಅನ್ನೋದು ರೈತರಿಗೆ ಒಂದು ಮನವರಿಕೆ ಮಾಡ್ಕೊಡ್ತೀವಿ. ನಿಮ್ಮ ಎಫ್ ಪಿ ಒ ಹೆಸರೇನು? ಕನಕಪುರ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿ. ನಿಮ್ದು ಒಂದೇ ಕಂಪನಿ ಇರೋದು? ಇನ್ನೊಂದು ಕೃಷಿ ಇಲಾಖೆ ಕಡೆಯಿಂದ ಕನಕ ರೈತ ಉತ್ಪಾದಕ ಕಂಪನಿ. ಅಲ್ಲ, ಆದ್ರೆ ಕುರಿ ಮೇಕೆ ಮಾಡಿರೋದು ನಿಮ್ದು ಒಂದೇ? ಒಂದೇನೆ, ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿ ಅಂತ ಅನ್ಬಿಟ್ಟು ಕನಕಪುರದಲ್ಲಿ ನಮ್ದೇ ಒಂದು. ಅದೇನೋ ಚರ್ಕ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡಬಹುದಾ? ಎಲ್ಲಿ ಚರ್ಕ ಮಾಡಿದ್ರಿ, ಯಾವ ತರ ಚರ್ಕ ಅದು? ಚರ್ಕ ಕೈಲಿ ಮ್ಯಾನುವಲ್, ಮ್ಯಾನುವಲ್ ಮಿಷಿನರಿ ಏನಿಲ್ಲ, ಮ್ಯಾನುವಲ್ ಅಲ್ಲಿ ಮ್ಯಾನ್ಯುಲಲ್ಲಿ ಕಂಬಳಿ ನೇಯಿಕೆ ಕಾಡ್ಸಿವನಹಳ್ಳಿ ಅಂತ ಅನ್ಬಿಟ್ಟು ಒಂದು ಗ್ರಾಮದಲ್ಲಿ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರುತ್ತೆ ಅದು. ಅಲ್ಲಿ ಒಂದು ಯೂನಿಟ್ ಸ್ಟಾರ್ಟ್ ಮಾಡಿದೀವಿ ನಿಮ್ ಕಂಪನಿ ಕಡೆಯಿಂದ. ಕಂಪನಿ ಅಲ್ಲ, ಮತ್ತೆ ನಮ್ಮ ಸಂಘ ಒಂದು ಕೋಡಳ್ಳಿ ಹೋಬಳಿ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘದಿಂದ ಆ ಲಿಮಿಟ್ ಇಂದ ಅವರು ನಮಗೆ ಕನೆಕ್ಷನ್. ಅವ್ರೆ ನಮ್ಮ ಏನು ಜಿಲ್ಲಾ ಅಧಿಕಾರಿ ಅವರೇ ನಮ್ಮ ಕುರಿ ನಿಗಮದವರು, ಅವರ ಹೆಸರ ಮೇಲೆ ಅವರು ನಾವು ಎಲ್ಲ ಕೊಲಾಬರೇಷನ್ ಅಂದ್ರೆ ಎಲ್ಲ ಒಬ್ರಿಗೆ ಇಲ್ಲಿ ಚರಕಕ್ಕೆ ಏನಾರು ಬೇಕು ಅಂತಂದ್ರೆ ಉಣ್ಣೆ ಜಾಸ್ತಿ ಏನಾರ ಬಂದು ಚಳಕೆರೆ ಕಳಿಸ್ತೀವಿ, ಉರಿ ಮಾಡಿಸ್ ಅದನ್ನ ಕಂಬಳಿ ಮಾಡ್ಬೇಕಾದ್ರೆ ಸಣ್ಣ ದಾರ ಮಾಡ್ತೀವಿ. ಆ ದಾರ ಮಾಡೋ ಮಿಷಿನ್ ಇಲ್ಲಿಲ್ಲ, ಇಟ್ಟಿಲ್ಲ. ಈಗ ಸದ್ಯದಲ್ಲಿ ಇನ್ ಮುಂದೆ ಡೆವಲಪ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀವಿ. ಆಯ್ತು, ಈಗ ಚಳಕೆರೆ ತಗೊಂಡೋಗಿ ಉರಿ ಮಾಡಿಸ್ಕೊಂಡು ತಗೊಂಡ್ಬರ್ತೀರಿ, ಅದ್ರಲ್ಲಿ ಏನೇನ್ ಉತ್ಪನ್ನ ಮಾಡ್ತೀರಿ ಉಣ್ಣೆಯಲ್ಲಿ? ಉಣ್ಣೆನಲ್ಲಿ ಮಾಮೂಲಿ ಶಾಲ್ಗಳು, ಕಂಬಳಿಗಳು, ಹ್ಯಾಂಡ್ ಕ್ಯಾಪ್, ಗ್ಲೌಸ್ಗಳು, ಸ್ವೆಟರ್ಗಳು, ಅದನ್ನು ಮಾರಾಟ ಮಾಡಿದ ನಿಮ್ಮ ಎಫ್ ಪಿ ಓದಲ್ಲಿ? ಅದು ತಗೊಬಂದು ಅದನ್ನ ಸಾಂಪಲ್ ಈಗ ಎಲ್ಲ ಎಫ್ ಪಿ ಓನಲ್ಲಿ ಈಗ ಎಲ್ಲಾರ್ಗು ನಾವು ಡೆಮೋ ಕೊಡ್ತಾ ಇದೀವಿ. ಈಗ ಯಾವ ರೀತಿ ಮಾಡ್ಬೋದು, ಏನು ಎಷ್ಟು ಖರ್ಚಾಯ್ತದೆ, ಯಾವ ರೀತಿ ನಮಗೆ ಲಾಭ ಏನ್ ಬರುತ್ತೆ ಎಲ್ಲಾನು ಒಂದ್ ಸ್ವಲ್ಪ ಪ್ರಿಪೇರೇಷನ್ ಅಲ್ಲಿ ಇದೀವಿ. ಅಂದ್ರೆ ಮುಂಚೂಣಿಲಿ ಎಂತ ಅಂದ್ರೆ ಅಬ್ಸರ್ವೇಷನ್ ಅಂತ ಅಂತೀವಲ್ಲ, ಏನು ಉತ್ಪಾದನೆ ಬಂದತ್ತೆ, ಹೇಗೆ ಇದನ್ನ ಯೂಸ್ ಮಾಡಿದ್ರೆ ಜನಗಳಿಗೆ ಏನು ಉಪಯೋಗ ಇರ್ತದೆ ಅಂತ ಅನ್ನೋದೆಲ್ಲಾನು ಈಗ ಪ್ರಥಮವಾಗಿ ಶುರು ಮಾಡ್ತಾ ಇದೀವಿ. ಕಂಬಳಿನೂ ಮಾಡ್ತಿದ್ದೀರಾ? ಕಂಬಳಿನೂ ಎಳಿತೀವಿ. ಹೌದಾ? ಹೌದು. ಈ ಗದ್ದಿಗೆ ಕಂಬಳಿ ಅಂತ ಅಂದ್ಬಿಟ್ಟು ಅತಿ ರೇರ್ ಇಲ್ಲಿ ಜಾಸ್ತಿ, ಪುನಃ ಇಲ್ಲಿ ಮೈಯನಾರ ಮಾರಾಟ ಆಗದೆ ಇದ್ರೆ ಪುನಃ ಅಲ್ಲಿಗೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಹೋಗುತ್ತೆ, ಪುನಃ ಅಲ್ಲಿಗೆ ಅವ್ರಿಗೆ ಕೊಟ್ಬಿಡ್ತೀವಿ. ಹೌದಾ? ಉತ್ತರ ಕರ್ನಾಟಕ ಕಡೆ ಕಂಬಳಿಗಳು ಜಾಸ್ತಿ ಹೋಗುತ್ತೆ, ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬೇಡಿಕೆ. ಇಲ್ಲಿ ಏನಿದ್ರು ಕಂಡಿರೋರೆ ಅದನ್ನ ತಗೊಳ್ಳೋರು. ಆ ತರದಾಗಿ ಈ ಟೋಪಿ ಶಾಲು ಇಂಥವೆಲ್ಲ ಮಾರಾಟ ಆಗ್ತವೆ. ಎಲ್ಲ ಮಾರಾಟ ಆಗ್ತವೆ. ಅಂದ್ರೆ ಈಗ ರ್ಯಾಂಬುಲೆ ಕುರಿ ಉಣ್ಣೆನೆ ಆಗ್ಬೇಕಾ? ಎಲ್ಲ ಕುರಿ ಉಣ್ಣೆನಲ್ಲೂ ಟೋಪಿ ಶಾಲು ಎಲ್ಲ ಮಾಡ್ಬೋದಾ? ಈ ಕಂಬಳಿಗೆ ರಫ್, ಈ ಸ್ವೆಟರ್ಗೆ ಹ್ಯಾಂಡ್ ಕ್ಯಾಪು, ಗ್ಲೌಸ್ಗಳು ಈ ತರದವೆಲ್ಲ ನೈಸಾಗಿ ಮಾಡುವಂತವಕ್ಕೆ ಮತ್ತೆ ಮಫ್ಲರ್, ಈ ಉಲನ್ ಮಫ್ಲರ್ ಅಂತಾರಲ್ಲ ಆ ತರ ಮಫ್ಲರ್ಗಳು, ಇವನ್ನೆಲ್ಲ ತರಕ್ಕೆ ರಾಮ್ಲೆಟ್ದು ಉಣ್ಣೆ ಪರ್ಫೆಕ್ಟ್ ಸರ್. ಈ ಮಂದ ಇರೋದು ಕಂಬಳಿಗಾಗುತ್ತೆ. ಏನು ಈ ರಫ್ ಇರ್ತದಲ್ಲ ಅದೇನ್ ಮಾಡ್ತಾರೆ, ಈ ಕಾಲ ಒರೆಸೋದು ಮತ್ತೆ ಇವೆಲ್ಲ ಮಾಡಕ್ಕೆ ಯೂಸ್ ಮಾಡ್ತಾರೆ ಈ ಉಣ್ಣೆಯಿಂದ. ಈ ಕುರಿ ಮೇಕೆಗಳಿಗೆ ರೋಗ ಬರ್ತವೆ, ಲಸಿಕೆ ಹಾಕಿಸ್ಬೇಕು, ಇಂಥದಕ್ಕೆಲ್ಲ ನೀವು ಪಶುಪಾಲನಾ ಇಲಾಖೆ ನೆರವಿನಿಂದ ಅವ್ರಿಗೆ ಈ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ? ಅಥವಾ ಔಷಧಿಗಳನ್ನೆಲ್ಲ ನಿಮ್ಮ ಎಫ್ ಪಿ ಓ ಮೂಲಕ ಮಾರಾಟ ಮಾಡ್ತಿದ್ದೀರಾ? ನಾವು ಮಾರಾಟ ಮಾಡೋಕೆ ಪ್ರಥಮವಾಗಿ ಶುರು ಮಾಡಿದ್ದೀವಿ. ಆದ್ರೆ ನಮ್ಗೆ ಈ ಮಾರಾಟ ಮಳಿಗೆಲಿ ಇಟ್ಕೊಳ್ಬೇಕಾದ್ರೆ ಒಂದು ಲೈಸೆನ್ಸ್ ಹೊರಬೇಕು. ಅದು ಬಿ ವಿ ಎಸ್ ಸಿ ಮಾಡಿರುವಂತ ಸ್ಟೂಡೆಂಟ್ ಯಾರಾದ್ರೂ ಡಾಕ್ಟರ್ ಬೇಕು. ಈಗಿರೋ ಡಾಕ್ಟರ್ಗಳು ಇಲ್ಲೊಂದು ಮೂರು ವರ್ಷ ಇರ್ತಾರೆ, ತಿರ್ಗ ಟ್ರಾನ್ಸ್ಫರ್ ಆಯ್ತಾರೆ, ಇನ್ನೊಂದ್ ಸಾರಿ ಇನ್ನೊಂದ್ ಸಾರಿ ಒಂದ್ ಕಡೆಗೆ ಹೋಗ್ತಾ ಇರ್ತಾರೆ. ಸೀಮಿತವಾಗಿ ಯಾರು ಡಾಕ್ಟರ್ಗಳು ಇಲ್ಲಿ ಉಳ್ಕೊಳ್ಳಲ್ಲ. ಆ ತರದಲ್ಲಿ ಏನ್ ಮಾಡ್ತಾರೆ, ಈಗ ಪಶುಪಾಲನಾ ಇಲಾಖೆಗೆ ಸಪ್ಲೈ ಆಗುತ್ತಲ್ವಾ, ಅದನ್ನೇ ನಾವು ಏನ್ ಮಾಡ್ತೀವಿ, ಇವಾಗ ಪ್ರತಿಯೊಂದು ಸುಮಾರು 10,000 ಜನಸಂಖ್ಯೆಗೆ ಒಂದು ವೆಟನರಿ ಹಾಸ್ಪಿಟಲ್ ಆಗ್ಬಿಟ್ಟಿದ್ರೆ, ಹಂಗಾಗಿ ಈಗ 5,000 ಫಾರ್ಮೇಶನ್ ಆಯ್ತದೆ. ವೆಟನರಿ ಹಾಸ್ಪಿಟ್ಲು 5,000 ಜನಸಂಖ್ಯೆಯಲ್ಲಿ ಇರ್ತದೆ, ಅಲ್ಲೊಂದು ವೆಟನರಿ ಹಾಸ್ಪಿಟಲ್ ಆಯ್ತದೆ. ಇವಾಗ ಸಾಧಾರಣವಾಗಿ ಬೇಕಾದಷ್ಟು ಗೌರ್ಮೆಂಟ್ ಕಡೆಯಿಂದ ಮೆಡಿಸಿನ್ಗಳೆಲ್ಲ ಸಪ್ಲೈ ಆಯ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ, ಪಶು ಇಲಾಖೆನೇ ಅವಲಂಬಿತವಾಗಿ ಏನಾದ್ರೂ ಜಾಸ್ತಿ ಇರಬೇಕು ಅಂತ ಅಂತಂದ್ರೆ ನಮ್ಮ ಅಧಿಕಾರಿಗಳ ಕಡೆಯಿಂದ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ರೆಫರ್ ಅಂತ ಅಂದ್ರೆ ಇಷ್ಟು ಬೇಕು ಇದ್ ಮಾಡಿ ಅಂತ ಅನ್ಬಿಟ್ಟು ಪಶು ಇಲಾಖೆಯವ್ರಿಗೆ ಒಂದು ಲೆಟರ್ ಕೊಡಿಸಿ ಈ ತರ ಮಾಡಿ ಅಂತ ಅನ್ಬಿಟ್ಟು ಎಲ್ಲ ಕೇರ್ಫುಲ್ ಆಗಿ ಎಲ್ಲರೂ ನೋಡ್ಕೊತಾರೆ. ಈಗ ಮನೆಗಳಲ್ಲಿ ಕುರಿ ಸಾಕೋ ಅಂತವರಷ್ಟೇ ನಿಮ್ಮಲ್ಲಿಗೆ ಶೇರ್ದಾರ್ ಆಗಿದ್ದಾರೆ, ಈ ಮಂದೆ ಕುರಿನವರು ಇದಾರೆ? ಮಂದೆ ಕುರಿಯವರು ಒಂದಿಬ್ರ ಅವರೇ ಅಷ್ಟೇ, ಅಂದ್ರೆ ಜಾಸ್ತಿ ಅಂತ ಅಂದ್ರೆ ಮನೇಲೆ ಸಾಕುವರು 100, 50, 100 ಮರಿಗಳು ಸಾಕುತ್ತವಿಂದನು, ಎಲ್ಲ 5 ಮರಿಗಳು ಸಾಕಂತವಿಂದನು ಶೇರ್ದಾರ್ ಆಗವ್ರೆ. ಹೌದಾ? ಗರಿಷ್ಠ ಎಷ್ಟು ಸಾಕಿರೋರು ಇದಾರೆ? ನಮ್ಮ ಸಹಕಾರ ಸಂಘದಲ್ಲಿ 700. ನಿಮ್ ಕಂಪನಿನಲ್ಲಿ ಹೇಳಿ, ಅವರು ಇನ್ಕ್ಲೂಡ್ ಕಂಪನಿ ಆಗೋಯ್ತು, ಎಲ್ಲ ಎಲ್ಲ ಕೊಲಾಬರೇಷನ್ ಆಗ್ಬಿಟ್ವಿ. ಹೌದಾ? ಎಫ್ ಇ ಓ ಪ್ಲಸ್ ಇವಾಗ ಫೀಡ್ಸ್ ಎಲ್ಲ ನಮ್ಮ ಎಫ್ ಇ ಓ ಇಂದ ಅವ್ರಿಗೆ ಹೋಗ್ತಾ ಇದೆ. ಹೌದಾ? ತಿರುಗಿ ಇನ್ನೊಬ್ಬ ರೈತರು 2,000 ಸಾಕವ್ರೆ ಮಿನ್ ಅಂತ ಅಂತ ಅನ್ಬಿಟ್ಟು, ಕೀರ್ತನ್ ಅಂತ ಅನ್ಬಿಟ್ಟು ನಾರಿಸುವರ್ಣನೆ 500 ಸಾಕ್ತವ್ರೆ. ದೊಡ್ಡದಾಗಿ ಪ್ರಾಜೆಕ್ಟ್ ಐತೆ ಈಗ ನಮ್ದು, ಏನು ಮೇಕೆ ಮತ್ತೆ ಕುರಿದು ಉಯಮಳಿ ಹೋಬಳಿಲಿ ದೊಡ್ಡದಾಗೆ ಪ್ರಾಜೆಕ್ಟ್ ಆದ ಆ ಥರ ಮಾಡ್ತಾರೆ. ಇನ್ನೊಂದು 700 ಹೋಬಳಿಲಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಒಟ್ಟಿನಲ್ಲಿ ನಮ್ಮ ಇವಾಗ ಎಲ್ಲ ಎನ್ ಎಮ್ ಎಲ್ ಸ್ಕೀಮಿಂದ 500 ಕುರಿ ಸಾಕೋಕೆ ಅದೊಂದು ಪ್ರಾಜೆಕ್ಟ್ ಅವರು 3 ಜನ ಮಾಡ್ತಾವ್ರೆ. ಮಳವಳ್ಳಿಯಿಂದ ಈ ಭಾಗದಿಂದ ಯಾರು ಇಲ್ವಾ ತಮಗೆ ಇದು ನಿರ್ದೇಶಕರಾಗ್ಲಿ ಅಥವಾ ಸದಸ್ಯರಾಗ್ಲಿ ಶೇರ್ದಾರಾಗ್ಲಿ? ನಾವು ಬರೀ ಕನಕಪುರಕ್ಕೆ ಸೀಮಿತ ಅಷ್ಟೇ. ಅಷ್ಟಕ್ಕೆ ಮಾಡ್ಕೊಂಡಿದ್ದೀವಿ. ಕನಕಪುರ ಸೀಮಿತ ಆಯ್ತು ಅಂದ್ರೆ ಈ ಮಳವಳ್ಳಿ ಅಂತ ಅಂದ್ರೆ ಬಂಡೂರ್ ಫಾರಂ ಐತಲ್ಲ ಸರ್, ಬಂಡೂರ್ ಫಾರಂ ನಮ್ಗೆ ಉದ್ಭವ ಎಲ್ಲ ಕುರಿಗಳಿಗೆ ಎಲ್ಲ ಪ್ರತಿಯೊಂದು ತಿಳುವಳಿಕೆಗಳಿಗೆ ನಮ್ ಬಂಡೂರ್ ಫಾರಂ. ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ನೆರವು ಸಿಗುತ್ತೆ ಮತ್ತೆ ಕುರಿ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಶೀಪ್ ಬೋರ್ಡ್, ಅವ್ರ ಕಡೆಯಿಂದ ಏನ್ ಸಿಗುತ್ತೆ ಈ ಎಲ್ಲ ಸೌಲಭ್ಯಗಳನ್ನ ನಿಮ್ಮ ಕಂಪನಿ ಮೂಲಕ ನಿಮ್ಮ ಷೇರ್ದಾರರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀರಿ ನೀವು? ಮಾಡ್ತೀವಿ, ಮತ್ತೆ ಸಹಕಾರ ಸಂಘಗಳ ಮೂಲಕನೂ ತಲುಪಿಸೋದಕ್ಕೆ ಮಾಡ್ತಾ. ಈ ಮಂದೆ ಕುರಿನವ್ರಿಗೆ ಏನಾದ್ರೂ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದೀರಾ? ಮಂದೆ ಕುರಿಯವರು ಸಾಧಾರಣವಾಗಿ ಇಲ್ಲ, ಅವ್ರೇನ್ ಒಂದಿಬ್ಬರಿದಾರೆ ಅಂದ್ರಲ್ಲ ಮಂದೆ ಕುರಿ ಚನ್ನಪಟ್ಟಣ ಸೈಡ್ ಗಡಿಲ್ ಅವ್ರೆ, ಅವ್ರೇನ್ ಮಾಡ್ತಾರೆ ಈ ಕಡೆಯಿಂದ ಅಲ್ಲಗ್ ದಾಟ್ ಬಿಡ್ತಾರೆ. ಆಗ ಈಗ ಅಲ್ಲೋದ್ರು ನಮ್ ಡಿಸ್ಟಿಕ್ ಎಲ್ಲೂರ ನಮ್ಮ ಅಧಿಕಾರಿನೇ ಅವ್ರನ್ನೂ ಕೊಲಾಬರೇಷನ್ ಮಾಡ್ಕೊಡ್ರಿ. ಹೌದೇ, ನಮ್ ಏನು ಕನಕಪುರ ಗಡಿಲ್ ಅವ್ರೆ, ಚನ್ನಪಟ್ಟಣ ಕನಕಪುರ ಗಡಿಲ್ ಅವ್ರೆ ಬೇಯಿಸ್ದಾಗ ಈ ಕಡೆ ಬರ್ತಾರೆ, ಆಲ್ಟಿಂಗ ಅಲ್ಲೂ ಹೋಯ್ತಾರೆ. ಹಾಗಾಗಿ ಮಂದೆ ಕುರಿಯವರು ಅವ್ರೇನ್ ಮಾಡ್ತಾರೆ ನಮ್ಮ ಅಧಿಕಾರಿ ಕೈ ಕೆಳಗಡೆನೆ ಬರುದು, ಅವರನ್ನು ಮಾತ್ರ ನಮ್ಮ ರಾಮನಗರ ಜಿಲ್ಲಾ ಅನುಷ್ಠಾನ ಅಧಿಕಾರಿ ಅವರಲ್ಲ, ಅವ್ರ ಕೈ ಕೆಳಗಡೆನೆ ಎಲ್ಲ ಅವರು ಇರ್ತಾರೆ. ಸಂಘ ಕಂಪನಿ ಬೇರೆ ಬೇರೆ ಅಂತ ಅನ್ಸುತ್ತ? ಕಂಪನಿ ನಿರ್ವಹಣೆ ಮಾಡೋದು ಸುಲಭ ಅಂತ ಅನ್ಸುತ್ತ? ಕಂಪನಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಗ್ರಾಹಕರು ಇರಬೇಕು, ಉತ್ಪಾದಕರು ಇರಬೇಕು, ಸುಲಭವಾಗಿ ಮಾಡಬಹುದು. ಅಲ್ಲ, ಒಬ್ರು ಸಿಇಒನು ಇರ್ಬೇಕಲ್ಲ ನಿಮ್ಗೆ? ಸಿಇಒನು ಇದ್ದಾರೆ. ಸಿಇಒನು ಅಂತಂದ್ರೆ ಅವರೆಲ್ಲ ಒಂದ್ ಸ್ವಲ್ಪ ಎಲ್ಲ ಇದ್ರಲ್ಲೂ ಜನಗಳ ಜೊತೆಲಿ ಹೊಂದಾಣಿಕೆ ಇದ್ರೆ ಆರಾಮಾಗಿ ಕಂಪನಿ ನಡೆಸಬಹುದು ಅಲ್ವಾ? ಹೊಂದಾಣಿಕೆ ಇಂಪಾರ್ಟೆಂಟ್ ಹೊಂದಾಣಿಕೆ ಅಲ್ರಪ್ಪ. ಅದಕ್ಕೊಬ್ರು ಆಡಿಟರ್ ಬರ್ಬೇಕು, ಚಾರ್ಟೆಡ್ ಅಕೌಂಟೆಂಟ್ ಇರಬೇಕು. ನೇಮಕ ಮಾಡ್ಕೊಂಡಿದೀವಿ, ಆಡಿಟರ್ ನೇಮಕ ಮಾಡ್ಕೊಂಡಿದೀವಿ, ಸಿಇಒ ಮತ್ತೆ ಡಿಒ ಕಂಪ್ಯೂಟರ್ ಆಪರೇಟರ್ ಎಲ್ಲಾನು ಮಾಡ್ಕೊಂಡು ಅವ್ರು ಎಲ್ಲರೂ ಸಮಾನತೆ. ಏನು ವ್ಯವಹಾರ ವಹಿವಾಟು ಮಾಡ್ತಾ ಇದ್ದೀರಿ? ಆಯ್ತಾ ಆಲ್ಮೋಸ್ಟ್ ಒಂದ್ 4 ವರ್ಷ ಆಗಿದೆ. ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಅಂತ ಅಂದ್ರೆ ಈಗ ನಾವು 3 ಕೋಟಿ ವರ್ಗೂ ತಲುಪಿದೀವಿ. 3 ಕೋಟಿ? 3 ಕೋಟಿ ಟರ್ನ್ ಓವರ್ ತಲುಪಿದೀವಿ. ಪರವಾಗಿಲ್ಲ, ಮುಂದೆ ಎಲ್ಲಿ ತನಕ ಮಾಡ್ಬೇಕು ಅನ್ನೋ ಆಸೆ ಇದೆ ತಮ್ಗೆ? ನಾವು ಸುಮಾರು ಒಂದು 50 ಕೋಟಿ ವರ್ಗುನು ಮಾಡ್ಬೇಕು ಟರ್ನ್ ಓವರ್ ಅಂತ ಅನ್ಬಿಟ್ಟು. ಏನ್ ಮಾಡ್ತೀರಾ 50 ಕೋಟಿ? ಈ 3 ಕೋಟಿ ಟರ್ನ್ ಓವರ್ ಅಂದ್ರೆ ಏನ್ ಮಾಡ್ತಿದ್ರಿ? 3 ಕೋಟಿ ಇವಾಗ ಮಾಮೂಲಿ ಫೀಡ್ಸ್ಗಳು, ಹಾಲು, ರೈತರು ಉತ್ಪಾದನೆ ಮಾಡದಂತ ಹಣ್ಣುಗಳು ಇರ್ಬೋದು, ರೇಷನ್ ಇರ್ಬೋದು, ಭತ್ತ ಮತ್ತೆ ತೆಂಗಿನಕಾಯಿ ಇವೆಲ್ಲ. ತೆಂಗಿನಕಾಯಿ ಏನ್ ಸರ್, ತೆಂಗಿನಕಾಯಿ ತೆಂಗು ಒಂದ್ ಸ್ವಲ್ಪ ನಿಂತ್ಕೊಂಡ ಅಂತಂದ್ರೆ ಅದೇ ಒಂದ್ ವರ್ಷದಲ್ಲಿ 2 ಕೋಟಿ 3 ಕೋಟಿ ಮಾಡಾಕ್ಬಿಡ್ಬೋದು, ಒಂದ್ ವರ್ಷದಲ್ಲೇ ಮಾಡಾಕ್ಬಿಡ್ಬೋದು ತೆಂಗಿಗೆ ಹೋದ್ರೆ. ಅಂದ್ರೆ ಹಣ ಬೇಕಲ್ರ ಇವಾಗ, ನಾವು ಅವ್ರಿಗೆ ಕೊಟ್ಟಾಗ ಅವರಿಂದ ನಮ್ ಬರ್ಬೇಕಾದ್ರೆ ಲೇಟ್ ಮಾಡ್ಬಿಡ್ತಾರೆ, ಒಂದ್ ಸ್ವಲ್ಪ ಲೇಟ್ ಆಯ್ತಾದ್ರೆ ಅದರಲ್ಲಿ ಮಿನಿಮಮ್ ಆಗಿ ಅದೊಂದು ಬ್ರಾಂಚ್ ಒಬ್ರಿಗೂ ವಹಿಸಿದೀವಿ, ಅವ್ರ ಪಡೆಗೆ ಅವ್ರು ಮಾಡ್ಕೋಗ್ತಾ ಇದಾರೆ. ನಮ್ಮ ರೈತರ ಕಡೆಯಿಂದ ಏನು ರೈತರಿಗೆ ಹೆಲ್ಪ್ ಆಗ್ಬೇಕು ಎಫ್ ಓ ಕಡೆಯಿಂದ ಅವ್ರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಕುರಿ ಸಾಕೋರ್ಗೆ ಮೇಕೆ ಸಾಕೋರ್ಗೆ ಒಳ್ಳೆ ತಳಿ ಕುರಿ ಕೊಡ್ಸೋದು, ಒಳ್ಳೆ ತರಿ ಟಗರ್ ಕೊಡ್ಸೋದು, ಮತ್ತೆ ಸಾಕಾಣಿಕೆಗೆ ಬೇಕಾದಂತ ತರಬೇತಿ ಕೊಡೋದು, ಇಂಥವನ್ನೆಲ್ಲ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಅಲ್ಲಿ ಈಗ 5 ವರ್ಷದಿಂದ ಸುಮಾರು ಒಂದು 2.5 ಸಾವಿರ ಜನಕ್ಕೆ ಟ್ರೈನಿಂಗ್ ಮಾಡಿಕೊಡಿಸಿದೀವಿ. ಏನು ಒಂದು ದಿನದ ತರಬೇತಿ, 3 ದಿನದ ತರಬೇತಿ, ಮತ್ತೆ ಮಾಂಸದಿಂದ ಏನೇನು ನಾವು ಮಾಡಬಹುದು ಅಂತ ಅನ್ನೋದು ಹೈದರಾಬಾದ್ಗೂ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸಿದ್ವಿ. ಹೈದರಾಬಾದಲ್ಲಿ? ಹೈದರಾಬಾದಲ್ಲೇ. ಮೀಟ್ ಯಾವ ರೀತಿ ಮಾಡಿದ್ರೆ ಏನು, ಯಾವ ರೀತಿ ಮಾಡಬಹುದು, ಆದಾಯ ಪಡಿಬಹುದು ಅಂತ ಅನ್ಬಿಟ್ಟು ಆಂಧ್ರದಲ್ಲಿ ಅಲ್ಲೂ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸಿದೀವಿ. ಮತ್ತೆ ಪ್ರತಿಯೊಬ್ಬ ಮೆಂಬರ್ಗೂ ಯಾರು ನಿರ್ದೇಶಕರಿದ್ದಾರೆ ಅವ್ರಿಗೂ 2 ಸಾರಿ ಟ್ರೈನಿಂಗ್ ಕೊಡಿಸಿದೀವಿ. ಯಾವ ರೀತಿ ನೀವು ನಡೆಸಬೇಕು, ಯಾವ ರೀತಿ ಮಾಡಬಹುದು, ಯಾವ ರೀತಿ ನೀವು ನಡ್ಕೋಬೇಕು, ಗ್ರಾಹಕರ ಜೊತೆ ವ್ಯವಹಾರ, ರೈತರ ಜೊತೆ ವ್ಯವಹಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಅಂತ ಅನ್ನೋದನ್ನು ಅದನ್ನು ಟ್ರೈನಿಂಗ್ ಕೊಡಿಸಿದೀವಿ. ನೀವು ತಗೊಂಡಿದ್ರಿ ತರಬೇತಿ? ನಾವು ತಗೊಂಡಿದೀವಿ. ನೆಕ್ಸ್ಟ್ ರಾಜಸ್ಥಾನದಲ್ಲೂ ತಗೊಂಡಿದೀವಿ. ರಾಜಸ್ಥಾನದಲ್ಲಿ ಟ್ರೈನಿಂಗ್, ಮಹಾರಾಷ್ಟ್ರದಲ್ಲಿ ಟ್ರೈನಿಂಗ್, ಕೊಡೆಕೆನಲ್ ಟ್ರೈನಿಂಗ್, ಎಲ್ಲಾ ಕಡೆ ಮುಗಿಸ್ಕೊಬಂದು ಇವಾಗ ನಾವು 4-6 ಜನಕ್ಕೆ ನಾವು ಏನ್ ತಡ್ ಇದ್ ಮಾಡಿದೀವಿ ಅದನ್ನ ತಿಳುವಳಿಕೆಯಲ್ಲಿ ಈಗ ನಾವು ಈ ಕುರಿ ಸಾಕೋದು ಅಂದ್ರೆ ಅಟ್ಟಣಿಗೆ ಮೇಲೆ ಕುರಿ ಸಾಕೋ ಪದ್ಧತಿ, ಸ್ಟಾಲ್ ಫೀಡಿಂಗ್ ಬರುತ್ತೆ, ಸ್ಟಾಲ್ ಫೀಡಿಂಗ್ ಅದ್ರ ಬಗ್ಗೆ ಎಲ್ಲಾರು ಅದಕ್ಕೆ ಕನ್ವರ್ಟ್ ಮಾಡ್ತಾ ಇದೀವಿ. ಎಲ್ಲಾ ರೈತರು ಹತ್ತು ಸಾಕಿದ್ರು ಅಡ್ಡೆ ಇರ್ಬೇಕು, ಅಟ್ಟೆ ಮೇಲೆ ಸಾಕ್ಬೇಕು. ಅಟ್ಟೆ ಮೇಲೆ ಸಾಕೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತದೆ. ಮತ್ತೆ ರಸ್ಮೇವು ಮಾಡ್ಬೇಕು, ರಸ್ಮೇವು ಮಾಡಿ ಸಾಕೋದ್ರಿಂದ ಅವ್ರಿಗೆ ಹೆಚ್ಚಿನ ಹೊರೆ ಬೀಳೋದಿಲ್ಲ. ಅಂತ ಅಂದ್ರೆ ಈ ಆಳುಗಳದ್ದು ಮತ್ತೆ ಟೈಮು ವೇಸ್ಟ್ ಆಗುವಂಥದ್ದು ಏನಿಲ್ಲ. ಯಾವಾಗ ಸಾಧಾರಣವಾಗಿ ಈ ರಸ್ಮೇವು ಮಾಡಿಕೊಂಡು ಸೈಲೇಜ್ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡಿರೋದ್ರಿಂದ ಅವ್ರು ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ತಾರೆ. ಟೈಮ್ ಟೈಮ್ ಕುರಿಗಳಿಗೆ ಈ ಮನುಷ್ಯರಿಗೆ ಟೈಮಿಗೆ ಸರಿಯಾಗಿ ಊಟ ಕೊಟ್ಟಂಗೆ ಅವಕ್ಕೂ ಇದು ಮಾಡ್ಬೋದು. ಈ ಬರೀ ಹಸಿ ಮೇವು ಹಾಕ್ತೀನಿ ಅಂತಂದ್ರೆ ಆಳುಗಳು ತೊಂದರೆ, ಆಳುಗಳು ಕರ್ಕೊಂಡೋಗಿ ಕುಯ್ಕೊಬಂದು ತಿರ್ಗಾ ಹಾಕೋದಕ್ಕೆ 12 ಗಂಟೆ ಆಗೋಗುದು. ಈಗೇನಿಲ್ಲ, ರಸ್ಮೇವು ಬಂದ ಮೇಲೆ ಸೈಲೇಜ್ ಮಾಡ್ಕೋತೀವಿ. ಸೈಲೇಜ್ ಟೈಮ್ ಟು ಟೈಮ್ 8-10 ಮೇವು, ನೀರು, ಅವಕ್ಕೆ ಮೆಡಿಸನ್, ಆ ಫೀಡ್ಸು ಎಲ್ಲ ಪ್ರತಿಯೊಂದು ಟೈಮ್ ಟು ಟೈಮು ಮ್ಯಾನೇಜ್ ಆಯ್ತದೆ. ಮಳೆ ಬರಲಿ ಬಿಸಿಲು ಇರಲಿ ಏನೇ ಇರಲಿ, ಸ್ಟಾಲ್ ಫೀಡಿಂಗ್. ಈ ಕಂಪ್ನಿ ಮಾಡಿದ್ಮೇಲೆ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಗೌಡ್ರೆ? ನಮ್ಮಲ್ಲಿ ಅಂತ ಅಂದ್ರೆ ಕಂಪ್ನಿ ಮಾಡಾದ್ಮೇಲೆ ಹೆವಿ ಅಂದ್ರೆ ಜಾಸ್ತಿ ಮೇಕೆಗಳು ಕುರಿಗಳು ಆಗ್ಬೋದು ಎಲ್ಲ ಸಾಕಿ ಮಾಂಸ ಮಾರೋಕೆ ಕಸಾಯಿ ಖಾನೆ ಮಾಡೋದಕ್ಕೆ ಈಗ ಅಲ್ಲಿ ನಾವು NML ಸ್ಕೀಮ್ ಇಂದ ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮಲ್ಲಿ ಎಷ್ಟಿದ್ರು ಮಾಂಸಕ್ಕೆ ಬೇಡಿಕೆ ಇದೆ. ಮೇಕೆಗಳಾಗ್ಬೋದು ಕುರಿಗಳಾಗ್ಬೋದು, ನಾವು ಸಾಕ್ತಂತ ಕುರಿಗಳು ಮೇಕೆಗಳು ಈಗ ಸಾಲ್ತಾ ಇಲ್ಲ ನಮಗೆ. ಏನು ಹೊರಗಡೆ ಸಾಗಾಣಿಕೆಗೆ ಮಾಂಸ ಕೊಡಬೇಕು ಅಂತ ಅಂತಂದ್ರೆ ಸಾಲ್ತಾ ಇಲ್ಲ ನಮ್ಮಲ್ಲಿ. ಇನ್ನೂ ಡೆವಲಪಿಂಗ್ ಮಾಡಬೇಕು. ಕಸಾಯಿಖಾನೆ ತೆರೆಯಕ್ಕೂ ಒಂದು ಅನುಮತಿ ತಗೊಂಡಿದ್ದೀರಿ. ಕಸಾಯಿಖಾನೆ ತೆರೆಯಕ್ಕೆ ಅಂತಂದ್ರೆ ಇವಾಗ ಅಲ್ಲಿ ಇದರಲ್ಲಿ ಆಗದೆ ಎಲ್ಲಿ ಶಿರಾದ ತುಮಕೂರು ಇದರಲ್ಲಿ ಅಲ್ಲಿಗೆ ಸಪ್ಲೈ ಕೊಡೋಕೆ ನಮಗೆ. ಸರಿ, ಅಂದ್ರೆ ಈಗ ನಿಮ್ದೇನು FPO ಕಂಪ್ನಿ ಇದೆ, ಲಾಭದಲ್ಲಿ ನಡೀತಾ ಇದೆ, ಲಾಭದಲ್ಲಿ ಇದೀವಿ ಅಲ್ವೇ? ರೈತರು ಖುಷಿಯಾಗವ್ರೆ, ರೈತರು ಖುಷಿಯಾಗವ್ರೆ. ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಇಟ್ಟು ನಮ್ಗೊಂದ್ ಸ್ವಲ್ಪ ಆವರ್ತನ ಇದೆ ಅಂತ ಅನ್ಬಿಟ್ಟು ಒಂದು 25 ಲಕ್ಷ ರೂಪಾಯಿವರೆಗೂ ಬರಬೇಕು. ಅದಿನ್ನೂ ಬಂದಿಲ್ಲ, ಬಂದ ಮೇಲೆ ನಾವು ಇನ್ನೂ ವ್ಯಾಪಾರನ ಹೆಚ್ಚಿಗೆ ಮಾಡಿಕೊಂಡು ಹೋಗಕ್ಕೆ ರೆಡಿ ಮಾಡ್ಕೊಂಡು. ಹೆಚ್ಚಿನ ಮಾಹಿತಿಗೆ ಗೌಡ್ರ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳಿ ದಯಮಾಡಿ? 9972727282. ಇನ್ನೊಂದ್ಸರಿ ಹೇಳ್ತೀರಾ? 9972727282. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972727282. ಒಳ್ಳೇದು ನಾಗೇಗೌಡ್ರೆ. ಇದುವರೆಗೂ ನಿಮ್ಮ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಕನಕಪುರ ಕುರಿ ಮತ್ತು ಮೇಕೆ ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಯನ್ನು ಕುರಿತು ಕಂಪನಿಯ ನಿರ್ದೇಶಕರಾದ NK ನಾಗೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ, ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೈತ ಬಂಧವರೇ, ನಮ್ಮ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಈಗ ಒಂದು ಕೃಷಿ ಗೀತೆಯನ್ನು ಕೇಳೋಣ. ತರ್ತೇವು ನಾವು ಸಮೃದ್ಧಿ ತರ್ತೇವು ನಾವು